104 ಅಥವಾ 1455 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ ಸಕತೆ ಹೈ. 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಕೇಳಿ ಕೃಷಿ ಮಾಹಿತಿ. ಪಪ್ಪಾಯ ಬೆಳೆ ದಕ್ಷಿಣ ಅಮೆರಿಕಾ ಮೂಲದ್ದು, ಆದರೆ ಇದನ್ನು ಭಾರತದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ಇದರಲ್ಲಿ ಸ್ಥಳೀಯ ತಳಿಗಳಲ್ಲದೆ ಸುಧಾರಿತ ತಳಿಗಳು ಕೂಡ ಲಭ್ಯ ಇದೆ. ಕೂರ್ಗ್ ಹನಿಡ್ಯೂ ಎನ್ನುವಂತಹದ್ದು ಹೆಚ್ಚು ಜನಪ್ರಿಯವಾದಂತಹ ತಳಿ. ಇದರ ವಿಶೇಷ ಅಂತಂದರೆ ಗಂಡು ಮತ್ತು ಹೆಣ್ಣು ಹೂಗಳು ಒಂದೇ ಮರದಲ್ಲಿರುವಂತಹದ್ದು. ಪೂಸಾ ಡೆಲಿಷಿಯಸ್ ಎನ್ನುವಂತಹದ್ದು ಹೆಣ್ಣು ಹೂವನ್ನು ಬಿಡುತ್ತದೆ. ವಾಷಿಂಗ್ಟನ್, ಸೋಲೋ, ಪೂಸಾ ಜೈಂಟ್, ಕೊಯಂಬತ್ತೂರು 1, ಕೊಯಂಬತ್ತೂರು 2 ಈ ತಳಿಗಳು ಕೂಡ ಲಭ್ಯ ಇದೆ. ಹೆಚ್ಚು ಒಣ ವಾತಾವರಣ ಮತ್ತು ಹೆಚ್ಚಿನ ಒಂದು ಉಷ್ಣತೆಯಲ್ಲಿ ಇದನ್ನು ಚೆನ್ನಾಗಿ ಬೆಳೆಯಬಹುದು. ಎಲ್ಲ ವಿಧದ ಮಣ್ಣುಗಳಲ್ಲಿ ಕೂಡ ಇದನ್ನು ಬೆಳೆಯಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಧ್ಯಮ ಕಪ್ಪು ಮಣ್ಣು ಮತ್ತು ಕೆಂಪು ಗೋಡು ಮಣ್ಣು ಈ ಬೆಳೆಗೆ ಸೂಕ್ತವಾಗಿದೆ. ನೀರು ನಿಲ್ಲದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಕಪ್ಪು ಮಣ್ಣು ಇದಕ್ಕೆ ಸೂಕ್ತವಾದಂತಹ ಮಣ್ಣಲ್ಲ. ತಾಜಾ ಬೀಜಗಳನ್ನು ಸುಮಾರು 2-5 ಸೆಂಟಿಮೀಟರ್ ಅಂತರದಲ್ಲಿ, 2 ಸೆಂಟಿಮೀಟರ್ ಆಳದಲ್ಲಿ, 15 ಸೆಂಟಿಮೀಟರ್ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡಬಹುದು. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಜೂನ್ ಜುಲೈ ತಿಂಗಳುಗಳಲ್ಲಿ ನಾಟಿ ಮಾಡುವುದಕ್ಕೆ ಸಸಿಗಳನ್ನು ಪಡಿಬಹುದು. ಪಾಲಿಥಿನ್ ಚೀಲಗಳಲ್ಲೂ ಸಸಿಗಳನ್ನು ಬೆಳೆಸಬಹುದು. ರಂಧ್ರಗಳನ್ನು ಹೊಂದಿದ ಸುಮಾರು 9 ಇಂಚು ಉದ್ದ, 6 ಇಂಚು ಅಗಲದ, 15 ಗೇಜ್ ದಪ್ಪದ ಪಾಲಿಥಿನ್ ಚೀಲಗಳಲ್ಲಿ ಸಮ ಪ್ರಮಾಣದ ಕಳಿತ ಕೊಟ್ಟಿಗೆ ಗೊಬ್ಬರ, ಮೇಲ್ಮಣ್ಣು ಮತ್ತು ಮರಳಿನ ಮಿಶ್ರಣವನ್ನು ತುಂಬಬೇಕು. ಹಾಗೂ ಪ್ರತಿ ಚೀಲಕ್ಕೆ 2 ಬೀಜದ ಹಾಗೆ ಬಿತ್ತಬೇಕು. ಬೀಜ ಮೊಳಕೆಯೊಡೆದ ಮೇಲೆ ಪ್ರತಿ ಚೀಲದಲ್ಲಿ 1 ಸಸ್ಯವನ್ನು ಮಾತ್ರ ಉಳಿಸಿಕೊಳ್ಬೇಕು. ಸುಮಾರು 1.5 ಅಡಿ ಆಳ ಇರುವಂತಹ ಗುಂಡಿಯನ್ನು ತೊಡಬೇಕು. ಇದರಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದಿಂದ ತುಂಬಿ ಆಮೇಲೆ ಸಸ್ಯಗಳನ್ನು ನೆಟ್ಟು ಆಧಾರವನ್ನು ಕೊಡಬೇಕು. ಹೆಣ್ಣು ಮತ್ತು ಗಂಡು ಹೂಗಳು ಬೇರೆ ಬೇರೆ ಸಸ್ಯಗಳಲ್ಲಿ ಬಿಡುವಂತಹ ತಳಿಗಳಾದಲ್ಲಿ 2 ಸಸ್ಯಗಳನ್ನು ನಾಟಿ ಮಾಡಿ ಅವು ಹೂ ಬಿಡುವವರೆಗೆ ಸಲಗಬೇಕು. ನಂತರ ಬರೀ ಗಂಡು ಹೂಗಳನ್ನು ಬಿಡುವಂತಹ ಸಸ್ಯಗಳನ್ನು ತೆಗೆದುಹಾಕಬೇಕು. ಹವಾಗುಣಕ್ಕೆ ಅನುಸಾರವಾಗಿ ನೀರನ್ನು ಕೊಡಬೇಕಾಗ್ತದೆ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕೀಟಗಳೆಂದರೆ ಜೇಡ, ನುಸಿ, ಹಿಟ್ಟು ತೆಗಣೆ, ಚಿಬ್ಬು ರೋಗ, ಕೊಳೆ ರೋಗ, ಬೂದಿ ರೋಗ, ಇದಲ್ಲದೆ ನಂಜು ರೋಗ ಮತ್ತು ಮುರುಟು ರೋಗಗಳು ಕೂಡ ಕಂಡುಬರಬಹುದು. ನಾಟಿ ಮಾಡಿದ ಸುಮಾರು 9-10 ತಿಂಗಳಲ್ಲಿ ಹಣ್ಣುಗಳು ಕೊಯ್ಲಿಗೆ ಸಿದ್ಧವಾಗ್ತವೆ. ಪ್ರತಿ ಗಿಡದಿಂದ 1 ವರ್ಷಕ್ಕೆ ಸುಮಾರು 25-30 ಹಣ್ಣುಗಳು ದೊರೆತವೆ. ಪಪ್ಪಾಯ ಗಿಡಗಳಿಂದ ಹಣ್ಣುಗಳನ್ನು ವರ್ಷ ಪೂರ್ತಿ ಪಡೆಯಬಹುದು. ಪಪ್ಪಾಯದ ಇಳುವರಿಯು 3 ವರ್ಷಗಳವರೆಗೆ ಮಾತ್ರ ಲಾಭದಾಯಕ. 3 ವರ್ಷಗಳ ನಂತರ ಮತ್ತೆ ಮರುನಾಟಿಯನ್ನು ಮಾಡಬೇಕಾಗ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಅನೇಕ ಔಷಧೀಯ ಗುಣಗಳು ಕೂಡ ಇದೆ. ಪಪ್ಪಾಯ ಹಣ್ಣು ಜೀರ್ಣಕಾರಿಯಾಗಿದ್ದು ಜೀರ್ಣ ಆಗದ ಅನೇಕ ತೊಂದರೆಗಳನ್ನು ಇದು ನಿವಾರಿಸುತ್ತವೆ. ಇದರಲ್ಲಿರುವಂತಹ ಪೆಪೆನಿನ್ ಅಂಶವು ಆಹಾರದಲ್ಲಿರುವಂತಹ ಪ್ರೋಟೀನ್ಗಳನ್ನು ಜೀರ್ಣಿಸುವಲ್ಲಿ ಸಹಕಾರಿಯಾಗಿದೆ. ಈ ಅಂಶವು ಜೀರ್ಣಾಂಗಗಳು ಉತ್ಪಾದಿಸುವ ಪೆಪ್ಟಿನ್ ಮತ್ತು ಟ್ರಿಪ್ಸಿನ್ ಎನ್ನುವಂತಹ ರಸದೂತಗಳ ಕಾರ್ಯವನ್ನು ತಾನೇ ನಿರ್ವಹಿಸಿ ಜೀರ್ಣಗೊಳಿಸುವ ಕ್ರಿಯೆಯನ್ನು ಸುಗಮಗೊಳಿಸುತ್ತದೆ. ಇದಲ್ಲದೆ ಜೀರ್ಣಾಂಗದಲ್ಲಿ ತಲೆದೋರುವಂತಹ ಹಾನಿಕಾರಕ ಕ್ರಿಮಿಗಳನ್ನು ನಾಶಗೊಳಿಸುವ ಕಾರ್ಯವನ್ನು ಕೂಡ ಮಾಡುತ್ತದೆ. ವಿಟಮಿನ್ ಎ ಅಧಿಕವಾಗಿರುವುದರಿಂದ ಪಪ್ಪಾಯ ಸೇವನೆಯು ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿ. ಇರುಳುಗಣ್ಣು ನಿವಾರಣೆಗೂ ಕೂಡ ಇದು ಸಹಕಾರಿಯಾಗ್ತದೆ. ಗಾಯಗಳಾದಾಗ ಪಪ್ಪಾಯ ಹಣ್ಣಿನ ತಿರುಳನ್ನು ಲೇಪಿಸಲದಿ ಗಾಯವು ಬೇಗನೆ ಮಾಯುತ್ತದೆ. ಲೇಪಿಸುವುದು ಮಾತ್ರವಲ್ಲ, ಸೇವಿಸುವುದು ಕೂಡ ಒಳ್ಳೆಯದು. ಕೃಷಿ ಮಾಹಿತಿಯೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ

ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ದಾವಣಗೆರೆಯಿಂದ ಒಬ್ರು ಯಂಗ್ ಲೇಡಿ ಗೌರಿ ಅವರು ಬಂದಿದ್ದಾರೆ. ಅವ್ರ ಅನಿಸಿಕೆ ಏನಂತ ಕೇಳೋಣ ಬನ್ನಿ. ಥ್ಯಾಂಕ್ ಯು ಅದಿತಿ. ನಮಸ್ತೆ ಎಲ್ಲರಿಗೂ, ನಾನು ಗೌರಿ. ನಾನೀಗ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಆಗಿದೆ. ನಮ್ಮ ಸಮಾಜದಲ್ಲಿ ಪುರುಷ ಮತ್ತು ಮಹಿಳೆಗೆ ಈಕ್ವಲ್ ಆಪರ್ಚುನಿಟಿ ಸಿಗಬೇಕು. ಮೆನ್ ಎಂಪವರ್ಮೆಂಟ್ ಅಂತ ಯಾವತ್ತಾದರೂ ಡಿಸ್ಕಸ್ ಮಾಡಿರೋದು ನೋಡಿದ್ದೀರಾ? ಇಲ್ಲ. ವಿಮೆನ್ ಎಂಪವರ್ಮೆಂಟ್ ಅಂತ ಎಷ್ಟು ಕಾಲದಿಂದ ಡಿಸ್ಕಷನ್ ಆಗ್ತಾನೆ ಇದೆ. ಇವತ್ತು ಕೂಡ ನಮ್ಮ ಡಿಸ್ಕಷನ್ ಏನಲ್ಲಿರೋದು ವಿಮೆನ್ ಎಂಪವರ್ಮೆಂಟ್. ಅದು ಯಾವಾಗಲೂ ಡಿಸ್ಕಷನಲ್ಲೇ ಇದೆ ಹೊರತು ಕಾರ್ಯರೂಪಕ್ಕೆ ಇನ್ನೂ ಬರ್ತಾ ಇಲ್ಲ. ಮೆನ್ ಎಂಪವರ್ಮೆಂಟ್ ಅಂತ ಯಾಕೆ ಡಿಸ್ಕಸ್ ಆಗ್ತಾ ಇಲ್ಲ? ಬಿಕಾಸ್ ಪುರುಷರಿಗೆ ಸಿಗಬೇಕಾಗಿರೋ ಸೌಲಭ್ಯಗಳು ಮತ್ತು ಆಪರ್ಚುನಿಟೀಸ್ ಎಲ್ಲ ಸಿಕ್ಕಿದೆ. ವಿಮೆನ್ ಎಂಪವರ್ಮೆಂಟ್ ಅಂದರೆ ಏನು? ಗರ್ಲ್ಸಿಗೆ ಎಜುಕೇಷನ್ ಕೊಡೋದು ಅಷ್ಟೇನ ವಿಮೆನ್ ಎಂಪವರ್ಮೆಂಟ್. ಅವರಿಗೆ ಅವ್ರದೇ ಆದ ಡಿಸಿಷನ್ ತಗೋಳಕ್ಕೆ ಅವ್ರದೇ ಆದ ಪಾಯಿಂಟ್ಸ್ನ ಇಟ್ಟಾಗ ಸಮಾಜದಲ್ಲಿ ಅದನ್ನ ರೆಸ್ಪೆಕ್ಟ್ ಮಾಡಬೇಕು, ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅಂತ ನಾನು ಹೇಳಲ್ಲ. ಬಿಕಾಸ್ ಎಲ್ಲರಿಗೂ ಅವ್ರದೇ ಆದ ಪಾಯಿಂಟ್ಸ್ ಇರುತ್ತೆ, ಅದನ್ನ ಅಕ್ಸೆಪ್ಟ್ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಒಂದು ಮಹಿಳೆ ಅವಳ ಪಾಯಿಂಟ್ನ ಇಟ್ಟಾಗ ಅದನ್ನ ರೆಸ್ಪೆಕ್ಟ್ ಮಾಡಬೇಕು. ಒಂದು ಮನೆಯಲ್ಲಿ ಪುರುಷ ಮನೆಯನ್ನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಅವನ ಡಿಸಿಷನ್ನ ಯಾವ ಥರ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೋ ಹಂಗೆ ಮಹಿಳೆ ಒಂದು ಡಿಸಿಷನ್ ತಗೊಂಡ್ರೆ ಅದನ್ನ ಅಕ್ಸೆಪ್ಟ್ ಮಾಡೋ ಪರಿಸ್ಥಿತಿ ನಮ್ಮ ಸಮಾಜಕ್ಕೆ ಬರಬೇಕು. ಮಹಿಳೆ ಈಗೇನು ಕಮ್ಮಿ ಇಲ್ಲ, ಎಲ್ಲ ಕಡೆ ಹೊರಗಡೆ ಹೋಗಿ ದುಡ್ದು ಬರ್ತಾಳೆ ಗಂಡಸರ ಹಾಗೆ. ಮನೆಯಲ್ಲಿ ಬಂದು ಮಕ್ಕಳಿಗೋಸ್ಕರ ಅವ್ರ ಗಂಡಂಗೋಸ್ಕರ ಹಾಗೆ ದುಡಿತಾಳೆ. ಆದರೆ ಆ ಸಿಗಬೇಕಾಗಿರುವ ಅಪ್ರಿಸಿಯೇಷನ್ ಇನ್ನೂ ಕಂಡು ಬಂದಿಲ್ಲ. ಆ ಅಪ್ರಿಸಿಯೇಷನ್ ಮಾಡೋ ಗುಣ ಎಲ್ಲರಲ್ಲೂ ಇನ್ನೂ ಮೂಡ್ ಬಂದಿಲ್ಲ. ಇವಾಗ ಎಲ್ಲರಿಗೂ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂದರೆ ಮೂವೀಸ್. ಮೂವಿ ಅಲ್ಲೇ ತಗೊಳ್ಳಿ, ಯಾವಾಗಲೂ ಮೇಲ್ ಓರಿಯೆಂಟೆಡ್ ಮೂವೀಸ್ಗೆ ಸಿಗುವ ಆಪರ್ಚುನಿಟಿ ಆಗಲಿ ಪಾಪ್ಯುಲಾರಿಟಿ ಆಗಲಿ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ಗೆ ಸಿಗಲ್ಲ. ಅದು ಬಿಡಿ, ಯಾವಾಗಲೂ ನಮಗೆ ಕೇಳೋ ಮಾತು ಹೀರೋ ಕಟೌಟ್ ಅಷ್ಟು ಉದ್ದ ಹಾಕಿದ್ರು, ಹೀರೋ ಕಟೌಟ್ ಇಷ್ಟ ಉದ್ದದಿತ್ತು ಅಂತ. ಯಾವತ್ತಾದರೂ ಹೀರೋಯಿನ್ ಕಟೌಟ್ ಇಷ್ಟುದ್ದ ಇತ್ತು ಅಂತ ಕೇಳಿ ಬಂದಿದ್ದೇನಾ? ಫೀಮೇಲ್ ಲೀಡ್ ಫಿಲಿಮ್ಸೇ ಆಗಿದ್ರು ಹೀರೋಯಿನ್ ಕಟೌಟ್ ಇಷ್ಟು ದೊಡ್ಡದು ಹಾಕಿದ್ರು ಅಂತ ಎಲ್ಲೂ ಮಾತಾಡಿಲ್ಲ. ಹಾಗೆ ಮಹಿಳೆಯರು ಎಲ್ಲ ಫೀಲ್ಡಲ್ಲೂ ಅವ್ರದ್ದು ಟ್ಯಾಲೆಂಟ್ನ ಸ್ಕಿಲ್ಸ್ನ ಪ್ರೆಸೆಂಟ್ ಮಾಡ್ತಾ ಇದ್ರು, ಅವರಿಗೆ ಅಪ್ರಿಸಿಯೇಷನ್ ಆಗಲಿ ರೆಸ್ಪೆಕ್ಟ್ ಆಗಲಿ ಸಿಗ್ತಾ ಇಲ್ಲ. ನಮ್ಮ ಇಂಡಿಯಾದಲ್ಲಿ ಎಷ್ಟು ದೇವತೆಗಳನ್ನ ನಾವು ಪೂಜಿಸ್ತೀವಿ, ಆದರೆ ಸಮಾಜದಲ್ಲಿ ನಾವು ಹೆಣ್ಮಕ್ಳನ್ನ ಹಾಗೆ ಒಂದು ರೆಸ್ಪೆಕ್ಟಿಂದ ನೋಡ್ತೀವ? ಇಲ್ಲ. ಇವಾಗ ಹೊರಗಡೆ ಹೋಗಿ ದುಡಿತಿರೋ ಹೆಣ್ಮಕ್ಳಿಗೆ ಆಗಲಿ ಮನೇಲಿರೋ ಹೆಣ್ಮಕ್ಳಿಗೆ ಆಗಲಿ ಫಿಸಿಕಲ್ ಹರಾಸ್ಮೆಂಟ್ ಜೊತೆ ಮೆಂಟಲಿ ತುಂಬ ವೈಲೆನ್ಸ್ ಆಗ್ತಾ ಇದೆ. ಮೂರಲ್ಲಿ ಒಂದು ಮಹಿಳೆಗಾದರೂ ಅವ್ರ ಲೈಫಲ್ಲಿ ಒಂದಲ್ಲ ಒಂದ್ಸಲ ಮೆಂಟಲ್ ಆರ್ ಫಿಸಿಕಲ್ ವೈಲೆನ್ಸ್ ಕಂಡು ಬಂದಿದೆ. ಇದೆಲ್ಲ ಸ್ವಲ್ಪ ಕಮ್ಮಿ ಆಗಿ ಮಹಿಳೆಯರು ಅಂತ ವಿಶೇಷವಾಗಿ ನೋಡೋದು ಬೇಡ, ಪುರುಷರನ್ನ ಹೇಗೆ ಕಾಣ್ತಾರೋ ಹಾಗೆ ನಮ್ಮನ್ನು ಈಕ್ವಲ್ ಆಗಿ ನೋಡಿದ್ರೆ ಅಷ್ಟೇ ಸಾಕು ನಮಗೆ. ಥ್ಯಾಂಕ್ ಯು ಗೌರಿ, ನಿಮ್ಮ ರೆಸ್ಪೆಕ್ಟ್ಫುಲ್ ಒಪಿನಿಯನ್ ಮತ್ತು ಥಾಟ್ನ ಕೇಳಿ ತುಂಬ ಖುಷಿ ಆಯಿತು. ಹೌದಲ್ವಾ ಸ್ನೇಹಿತರೆ, ಅವ್ರು ಹೇಳಿದ್ದು ಎಷ್ಟು ನಿಜ, ಎಷ್ಟು ಥಾಟ್ಫುಲ್ ಆಗಿತ್ತು. ಮೂವೀಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಸ್ಪೋರ್ಟ್ಸಲ್ಲಿ ಆಗಿರ್ಬೋದು, ನಾವು ವಿಮೆನ್ನಿಗೆ ಕೊಡೋ ರೆಸ್ಪೆಕ್ಟ್, ಅವ್ರಿಗೆ ಕೊಡೋ ಪಾಪ್ಯುಲಾರಿಟಿ ವಿಮೆನ್ಗೆ ಕೊಡ್ತಾ ಇಲ್ಲ. ಗೌರ್ಮೆಂಟ್ ಕೂಡ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡಿ ವೆಲ್ಫೇರ್ ಪ್ರೋಗ್ರಾಮ್ಸ್ನ ತಂದಿದೆ. ಒಂದೆರಡು ವೆಲ್ಫೇರ್ ಪ್ರೋಗ್ರಾಮ್ಸ್ ಅಂದರೆ ನಮಗೆಲ್ಲ ಪರಿಚಯ ಇರೋ ಒಂದು ವೆಲ್ಫೇರ್ ಪ್ರೋಗ್ರಾಮ್ ಅಂದರೆ ಭೇಟಿ ಬಚಾವ್ ಭೇಟಿ ಪಡಾವ್. ಇದು 2015 ಬಂತು. ವಿಮೆನ್ ಎಜುಕೇಷನ್ ಬಗ್ಗೆ ಅಂದರೆ 14 ಇಯರ್ಸ್ ತನಕ ಕಂಪಲ್ಸರಿ ಎಜುಕೇಷನ್ ಆಗಿರ್ಬೋದು ಅಥವಾ ಭ್ರೂಣ ಹತ್ಯೆ ಮಹಾಪಾಪ ಅನ್ನೋ ಸೆಕ್ಸ್ ಡಿಟರ್ಮಿನೇಷನ್ ಏನಿದೆ ಅಲ್ಲ ಅದನ್ನು ತೆಗೆದಿರ್ಬೋದು, ಅದೆಲ್ಲ ನಮಗೆ ಗೊತ್ತಿದೆ. ಆದರೆ ಎಷ್ಟೊಂದು ಜನ ಅದನ್ನು ಫಾಲೋ ಮಾಡ್ತಿಲ್ಲ, ಅದನ್ನು ಯೂಸ್ಫುಲ್ ಆಗಿ ತೊಗೊಂತಿಲ್ಲ. ಈಗಲೂ ಕೂಡ ಇಲ್ಲಿಗಲ್ ಆಗಿ ಫಿಮೇಲ್ ಚೈಲ್ಡ್ನ ಅಬಾರ್ಟ್ ಮಾಡೋದಾಗಿರ್ಬೋದು ನಾವು ನೋಡ್ಬೋದು. ಇನ್ನೊಂದು ಹೇಳಬೇಕು ಅಂದರೆ ಒನ್ ಸ್ಟಾಪ್ ಸೆಂಟರ್ಸ್ ಸ್ಕೀಮ್, ಇದು ನಿರ್ಭಯ ಫಂಡಿಂದ ಬಂದಿರೋದಾಗಿದೆ. ಯಾವುದೇ ಅಟ್ಯಾಕ್ಸ್ ಆಗಿರ್ಬೋದು, ಆ್ಯಸಿಡ್ ಅಟ್ಯಾಕ್ಸ್ ಆಗಿರ್ಬೋದು, ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರ್ಬೋದು, ಈ ಥರ ಯಾವುದೇ ಪ್ರಾಬ್ಲಮ್ಸ್ನ ವಿಮೆನ್ ಫೇಸ್ ಮಾಡ್ತಿದ್ರು 24/7. ಯಾವಾಗಾದರೂ ಹೊರಗಿದ್ದಾಗ ನೈಟ್ ಎಲ್ಲರೂ ಹೊರಗೋದಾಗ ವಿಮೆನ್ಗೆ ಏನೋ ಒಂದು ಇನ್ಸೆಕ್ಯೂರಿಟಿ ಕಾಡ್ತಿದೆ, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ರೆ, ಏನೇ ಪ್ರಾಬ್ಲಮ್ಸ್ ಆಗಿರ್ಬೋದು 181ಗೆ ಕಾಲ್ ಮಾಡಿದ್ರೆ ಸಾಕು, ತಕ್ಷಣ ನಮ್ಮ ಎಲ್ಪಿಗೆ ಪೊಲೀಸ್ ಅಥವಾ ಯಾವುದೇ ಫೋರ್ಸ್ ಆಗಿರಲಿ ನಮ್ಮ ಎಲ್ಪಿಗೆ ಇರ್ತಾರೆ. ಸೊ ಈ ಥರ ತುಂಬ ವೆಲ್ಫೇರ್ಸ್ ಗೌರ್ಮೆಂಟ್ ನಮಗೆ ಮಾಡಿದೆ, ಆದರೆ ನಾವು ಅದನ್ನು ಅಡ್ವಾಂಟೇಜ್ ಮಾಡ್ಕೊತಿಲ್ಲ. ಅದರಿಂದ ಎಷ್ಟೊಂದು ಜನಕ್ಕೆ, ಎಷ್ಟೋ ಮಹಿಳೆಯರಿಗೆ ಇದು ತಲುಪ್ತಾನೇ ಇಲ್ಲ. ಇದು ತಲುಪಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ನೀವು ಕೇಳ್ತಾ ಇದ್ದೀರಾ ಏರ್ನೆಸ್ಟ್ ಕಾರ್ಯಕ್ರಮ. ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಬರೋಣ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್.